ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ತಮ್ಮ ಪ್ರಾಣಪ್ರಿಯ ಗುರುಗಳಾದಂತಹ ಜಗನ್ಮಾತೆ ಅವತಾರಿಣಿ ಅವಳ ಕುರಿತಾಗಿ ಎಷ್ಟು ಪ್ರೇಮ ಪ್ರೀತರಾಗಿ ಆಡ್ತಾ ಇದ್ರು ಅಂದರೆ ಪರಿಪರಿಯ ಹಾಡುಗಳನ್ನು ಅವರೇ ನನ್ನ ಪುತ್ರಿ ಕಟ್ಟಿ ಹಾಡಲು ಹಾಡಿದೆ. ಇಲ್ಲದ್ರೆ ಕಮಲಾಕಾಂತರ ಅಮೃತ ಮೊದಲಾದಂತಹ ದೇವಿ ಭಕ್ತರ ಹಾಡುಗಳನ್ನ ತಾವು ಹಾಡ್ತಾ ಇದ್ರು. ಅವರ ಒಂದು ಹಾಡು ಈಗ ಆಗುತ್ತೆ. ನಲಿಯುವ ನಾರಿ ಭೈರವ ನಾರಿ ರಣರಂಗದೊಡಿ ಬೆಳಕನ್ನು ಬೀರಿ ಮಿಂಚಿನ ಬಳಗವ ಮಳಗೊಂಡಿರುವ ಮುಂಗಾರು ಮೋಡದ ಮೈಯಗಳು ಮಿಂಚುವ ಗಾಡೆಯ ಬಿರುಮುಡಿ ಕೂದಲ ರುದ್ರ ಭಯಂಕರಿ ನುಗ್ಗುಗಳು ಇಂತು ರೌದ್ರವನ್ನು ತೋರುತ್ತ ಮೆರೆಯುವ ವೀರ ನಾರಿ ಇವ ನಾರಿಗಳು ಎಂತು ಮನೋಹರ ನೋಡು ಹಣೆಯೊಳಗೆ ಅಂಟಿಕೊಂಡಿರುವ ಬೆವರು ಮಣಿ ಕೆಡಲು ಕೂದಲಲ್ಲಿ ಜಯಂಕೃತಿ ಬೈಯುತ ಹಾರಾಡುವ ಆ ಭೃಂಗ ಆಳಿ ಭೃಂಗ ಆಳಿ ಆಳಿಯರ ಗುಂಪು ಭೃಂಗ ಅಂದ್ರೆ ಭ್ರಮರಗಳ ಗುಂಪು ಕೆಡಲು ಕೂದಲಲ್ಲಿ ಜಯಂಕೃತಿ ಬೈಯುತ ಹಾರಾಡುವ ಆ ಭೃಂಗ ಆಳಿ ಭುವನ ಮೋಹಿನಿಯ ರೂಪದೆದುರು ಆ ಚಂದಿರನು ಬಲು ನಾಚಿದನು ಅಚ್ಚರಿ ಅಚ್ಚರಿ ಶಿವನೇ ಆಕೆಯ ಪದ ತಲದೆರೆ ಶವದಂತಿರುವನು ಶಿವನೇ ಆಕೆಯ ಪದ ತಲದೆರೆ ಶವದಂತಿರನು ಈ ಗಜಗಾಮಿನಿ ಲೋಕಮಾತೆ ಶ್ರೀ ಮಹಾಕಾಳಿ ಎಂತೆಂಬುದನು ಕಮಲಾಕಾಂತನು ಊಹಿಸನು. ಯಾರಿವಳು ಅಂತ ಪ್ರಶ್ನೆ ಹಾಕೊಂಡು ಕಮಲಾಕಾಂತ ಊಹಿಸ್ತಾನೆ ಅವಳು ಮಹಾಕಾಳಿ ಇನ್ಯಾರು ಅಂತ. ಈ ಗಜಗಾಮಿನಿ ಜಗನ್ಮಾತೆ ಹೇಗೆ ನಡೀತಾಳೆ, ಅವಳ ನಡೆ ಯಾವ ತರ ಇರ್ತಂತೆ ಆನೆ ಉಪಾಧಿಯಲ್ಲಿ ಗಜಗಾಮಿನಿ. ಈ ಗಜಗಾಮಿನಿ ಲೋಕಮಾತೆ ಶ್ರೀ ಮಹಾಕಾಳಿ ಎಂತೆಂಬುದನು ಕಮಲಾಕಾಂತನು ಊಹಿಸನು. ನಲಿಯುವ ನಾರಿ ಭೈರವ ನಾರಿ ನಲಿಯುವ ನಾರಿ ಭೈರವ ನಾರಿ ರಣರಂಗದೊಡಿ ಬೆಳಕನು ಬೀರಿ ನಲಿಯುವ ನಾರಿ ಭೈರವ ನಾರಿ ರಣರಂಗದೊಡಿ ಬೆಳಕನು ಬೀರಿ ಮಿಂಚಿನ ಬಳಗವ ನೊಳಗೊಂಡಿರುವ ಮಿಂಚಿನ ಬಳಗವ ನೊಳಗೊಂಡಿರುವ ಮುಂಗಾರೋಡದ ಮೈಯವಳು ಮಿಂಚುವ ದಾಡೆಯ ಬಿಡುಮುಡಿ ಕೂದ ಮಿಂಚುವ ಇಂತು ರೌದ್ರವನು ತೋರುತ್ತ ಮೇರೆಯುವ

ಸ್ವತಃ ಮಾಡ್ತಿರಲಿ ತಾಯಿ, ಎಲ್ಲವನ್ನೂ ಮಾಡ್ತಕ್ಕೊಡು ನೀನೇ ಅಲ್ವೇ ತಾಯಿ. ನಾನು ಎಂತ, ನೀನ್ ಎಂತ? ಈಗ ರಾಜಲ್ ಕಡೆಗೆ ನೋಡ್ತಾ ನಗ್ತಾ ನಗ್ತಾ ಹೇಳ್ತಾರೆ, ನೋಡ್ಕೋ ಕಲಕ್ತಿಬ್ಬಿಟ್ಟಿಯೇ, ಮೋಸ ಹೋಗ್ಬೇಡ ಮುನಿಸ್ಕೊಂಡು. ಆ ಕಡೆ ಹೇಳ್ತಾ ಹೇಳ್ತಾ ಹಾಡಿರ್ತಾರೆ, ಈ ಕಡೆ ನಗ್ತಾ ನಗ್ತಾ ಮಾತನಾಡ್ತಾರೆ. ಮತ್ತೆ ಭಗವತಿಯನ್ನ ಸಂಬೋಧಿಸಿ ಅವರು ಆಕೆಗೆ ಹೇಳ್ತಾ ಇದ್ದಾರೆ, ತಾಯಿ ನೋಯ್ತಾ ಇದೆ ಅಂತ ನಾನು ಅಳ್ತಾ ಇದ್ದೇನೆಯೇ? ಎಂದಿಗೂ ಇಲ್ಲ. ನೋಯ್ತಾ ಇದೆ ಅಂತ ನಾನು ಅಳ್ತಾ ಇದ್ದೇನೆಯೇ? ಎಂದಿಗೂ ಇಲ್ಲ. ಮತ್ತೆ ಹಾಡ್ತಾರೆ, ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ ನನ್ನ ಮನದೊಳಗೆ. ನೀನೊಂದು ಯಾರು? ಜಗನ್ಮಾತೆ. ನಾನೊಂದು ಯಾರು? ಇದೇ ಮಂಕಣ್ಣ. ಹೆಚ್ಚರವಾಗಿ ಇದ್ದೆ ನಾನು, ಯಾರು ಕರ್ಕೊಂಡು ಹೋಗಬಾರ್ದು ಅಂತ, ಕಳ್ಳರು ಒಳಗೆ ಹೋಗಬಾರ್ದು ಅಂತ ಎಚ್ಚರವಾಗಿ ಇದ್ದೆ. ನೀನು ಜೊತೆಯಲ್ಲಿ ಇದ್ದೆ. ಆದರೂ ಕಳ್ಳತನ ಆಗಿಯೂ ಹೋಯ್ತಲ್ಲ ಮನೆಯೊಳಗೆ, ಮನೆಯೊಳಗೆ ಅಲ್ಲಿ ಇಲ್ಲಿ ಮನದೊಳಗೆ ಅಂತ ಅರ್ಥ. ಏನದು? ಮನದೊಳಗಡೆ ಅಮೂಲ್ಯವಾದ ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇದೆ. ಸಾಕ್ಷಾತ್ ಜಗನ್ಮಾತೆಯೇ ಇದ್ದಾರೆ. ಆ ಜಗನ್ಮಾತೆಯ ಸರ್ವ ಸಂಪತ್ತು ಒಳಗಡೆ ಇದೆ, ಆಧ್ಯಾತ್ಮಿಕ ಸಂಪತ್ತು. ಆ ಸಂಪತ್ತು ಪ್ರತಿಯೊಬ್ಬರ ಒಳಗಡೆಯೂ ಇರುತ್ತೆ. ಎಲ್ಲರೂ ಕಣ್ಣು ಮುಚ್ಕೊಂಡಿರ್ತಾರೆ, ಅದರಿಂದ ಕಳ್ಳರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತ ಹೇಳ್ತಕ್ಕಂತಹ ಕಳ್ಳರು, ಕಾಮಕ್ರೋಧ ಮೋಹಮದ ಮತ್ಸರಾದಿ ಆರು ಜನ ಕಳ್ಳರು, ಇವರು ಒಳಗಡೆ ಇರತಕ್ಕಂತಹ ಆಧ್ಯಾತ್ಮಿಕ ಸಂಪತ್ತನ್ನ ಕರ್ಕೊಂಡು ಹೋಗ್ತಲೇ ಇರ್ತಾರೆ. ಮನುಷ್ಯ ಹೊರಗಡೆ ಇನ್ಯಾವನ್ನು ಸಂಪಾದಿಸಲೇ ಇರ್ತಾರೆ. ಯಾವ್ಯಾವುದೋ ಕೆಲಸಕ್ಕೆ ಬಾಕಿ ಇರ್ತಕ್ಕಂಥವರ ಸಂಪಾದನೆ ಮಾಡಿ ಮನೆಯೊಳಗೆ ಇಟ್ಕೊಂಡಿರ್ತಾನೆ, ಅದನ್ನು ಕೂಡ ಒಂದು ದಿವಸ ಕರ್ಕೊಂಡು ಹೋಗ್ತಾರೆ. ಆದ್ರೆ ಸಂಪಾದನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆದಿಗಳು ಅವನ ಒಳಗಡೆ ಇರ್ತಕ್ಕಂತಹ ಸಂಪತ್ತನ್ನು ಕೂಡ ತೋರೆಗೊಳ್ತಾ ಇರುತ್ತವೆ. ಹೀಗೆ ಮನುಷ್ಯ ತನ್ನ ಮನೆಯೊಳಗೆ ಒಳಗಡೆ ಇರ್ತಕ್ಕಂಥದನ್ನು ಕಳೆದುಕೊಳ್ತಾ ಇರ್ತಾನೆ, ತನ್ನ ಹೃದಯದ ಒಳಗಡೆ ಇರ್ತಕ್ಕಂಥದನ್ನು ಕಳೆದುಕೊಳ್ತಾ ಇರ್ತಾನೆ. ಕೊನೆಗೆ ಪಾಪ. ಆದ್ರೆ ಆಧ್ಯಾತ್ಮಿಕ ಭಕ್ತ, ಆಧ್ಯಾತ್ಮಿಕ ಸಾಧಕ ಅಂತ ಹೇಳ್ತಕ್ಕಂಥವನು ಹೆಚ್ಚಿತವಾಗಿರ್ತಾನೆ. ವಿಜಿಲೆನ್ಸ್, ವಿಜಿಲೆನ್ಸ್ ಅಂತ ಒಂದು ಶಬ್ದ ಇದೆ, ಜಾಗರಣೆ, ಜಾಗರಣೆ ಅಂತ ಅದಕ್ಕೆ ಅರ್ಥ. ಶಿವರಾತ್ರಿ ಜಾಗರಣೆ, ಕೃಷ್ಣಾಷ್ಟಮಿ ಜಾಗರಣೆ, ಇನ್ನು ಅನೇಕ ಪವಿತ್ರ ದಿನಗಳಲ್ಲಿ ಜಾಗರಣೆ, ಇನ್ನು ಅವರವರೇ ವ್ರತವನ್ನ ಕೈಗೊಂಡು ಜಾಗರಣೆ ಮಾಡುವಂತಹದ್ದು. ಈ ಜಾಗರಣೆ ಮಾಡ್ತಕ್ಕಂಥ ಅದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಚ್ಚರವಾಗಿಲ್ಲ, ನಿಂತೆ ಹೇಳದೆ ಎಚ್ಚರವಾಗಿರ್ತಕ್ಕಂಥ ಒಂದು ರಾತ್ರಿ ಒಳಗಡೆ ಕಳ್ಳರು ನುಗ್ಗಬಾರದು ಅಂತ ಸುತ್ತಮುತ್ತ ಇರತಕ್ಕಂತಹ ಸೈನಿಕರು ಬೆಳೆಸಿ ಎಚ್ಚರವಾಗಿರ್ಬೇಕಾಗಿತ್ತು. ಅದೇ ರೀತಿಯಲ್ಲಿ ನಾವು ಸಾಧಕರು ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನ ಈ ಕಾಮಕ್ರೋಧ ಲೋಭ ಮೋಹಾದಿ ಕಳ್ಳರು ಕೊಳೆ ಪಡ್ಕೊಂಡು ಹೋಗದಂತೆ ಎಚ್ಚರವಾಗಿರ್ಬೇಕಾಗುತ್ತೆ, ಎಚ್ಚರವಾಗಿರ್ತಾನೆ. ಹಾಗೆ ಎಚ್ಚರವಾಗಿರೋದೊಂದಿಗೆ ಜಗನ್ಮಾತೆಯನ್ನು ಕೂಡ ಅಥವಾ ಅವರವರ ಇಷ್ಟ ದೇವತೆಯನ್ನು ಕೂಡ ಸ್ಮರಿಸ್ತಾ ಇರ್ತಾರೆ. ಅದರಿಂದ ಆ ಇಷ್ಟು ದೇವತೆ ಕೂಡ ನಮ್ಮ ನಮ್ಮ ಪಕ್ಕದಲ್ಲೇ ಇರ್ತಾರೆ. ಇಷ್ಟಿದ್ರೂ ಕೂಡ ಒಳಗಡೆ ಕಳತನ ಆಗಿಬಿಡುತ್ತೆ. ಸಾಧಕರಿಗೆ ಆಗಾಗ ಪತನ ಆಗ್ತಾ ಇರ್ತದಲ್ಲ, ಪತನ ಕೆಲವರು ಬಹಿರಂಗದಲ್ಲೂ ಪತನ ಆಗ್ತಾ ಇರ್ತದೆ, ಕೆಲವರು ಅಂತರಂಗದಲ್ಲಿ ಮಾತ್ರವೇ ಪತನವಾಗ್ತಾ ಇರುತ್ತೆ. ಈ ಅಂತರಂಗದ ಪತನದ ಕುರಿತಾಗಿ ಶ್ರೀರಾಮಕೃಷ್ಣ ಹೇಳುವಂತ ಮಾತಿಲ್ಲ. ಯಾಕೆ ಹೇಳಿದ್ರೆ ಆ ಆಧ್ಯಾತ್ಮಿಕ ಪ್ರಕಾಶ ಯಾಕೆ ಉತ್ಪನ್ನ ಆಗ್ತಾ ಇಲ್ಲ? ಅಷ್ಟೊಂದು ಸಾಧನೆ ಮಾಡಿ, ಅಷ್ಟೊಂದು ಭಜನೆ ಮಾಡಿ, ಅಷ್ಟೊಂದು ವ್ರತ ನಿಯಮಗಳನ್ನೆಲ್ಲ ಮಾಡಿ ಆಧ್ಯಾತ್ಮಿಕ ಪ್ರಕಾಶ ಯಾಕೆ ಉತ್ಪನ್ನ ಆಗ್ತಾ ಇಲ್ಲ? ಆಧ್ಯಾತ್ಮಿಕ ಜ್ಯೋತಿ ದರ್ಶನ ಯಾತಕ್ಕೆ ಆಗ್ತಾ ಇಲ್ಲ ಅಂತ ಆಲೋಚನೆ ಮಾಡಲಾಗಿ ಶ್ರೀರಾಮಕೃಷ್ಣಿಗೆ ಕಾಣ್ತಾ ಇದೆ, ಮನೆಯೊಳಗೆ ಕಳ್ಳತನವಾಗಿದೆ, ಮನದೊಳಗೆ ಕಳ್ಳತನವಾಗಿದೆ. ಈ ರಾಕಾಲ ಇತಿಹಾಸಿಯ ಸುತ್ತಮುತ್ತ ಇರ್ತಕ್ಕಂಥ ಭಕ್ತರನ್ನ ಕಂಡು ಗಮನಿಸಿ ತಮ್ಮ ಸ್ಥಿತಿ ತಾವು ಹೇಳ್ತಕ್ಕಂಥ ಮಾತಿದ್ರು. ತಮ್ಮದೇನೋ ಕಳ್ಬೇಕು ಅಂತಲ್ಲ, ಅವರಿಗೇನು ಕಳವಾಗುವಂತಹದ್ದೇನಿದೆ, ಅವರು ರಾಶಿ ರಾಶಿಯಾಗಿ ಕೊಟ್ಟರು ಕೂಡ ಅವರು ಕಡಿಮೆ ಆಗೋದೇ ಇಲ್ಲ, ಅಷ್ಟು ಸಂಪತ್ತನ್ನು ಅವರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರಿಂದ ಅವ್ರದ್ದು ಕಳೆದಂತಕ್ಕಂತಹ ಪ್ರಶ್ನೆ ಇಲ್ಲ. ಶ್ರೀರಾಮಕೃಷ್ಣ ಈಗ ಯಾಕೆ ಕೇಳ್ತಾ ಇದ್ದಾರೆ ಈ ಮಾತನ್ನು? ಇದೇನು ಸಾಧನಾ ಕಾಲವೇ? ಶ್ರೀರಾಮಕೃಷ್ಣ ಹಾಡನ್ನು ಹೇಳೋದಕ್ಕೆ ಅದನ್ನು ನಾವು ಆಲೋಚನೆ ಮಾಡಬೇಕು. ಸುತ್ತಮುತ್ತ ಇರತಕ್ಕಂತಹ ಭಕ್ತರ ಅಂತರಂಗವನ್ನು ಪ್ರವೇಶ ಮಾಡಿ ನೋಡ್ತಾ ಇದ್ದಾರೆ, ಅದೆಲ್ಲ ಕಳ್ತನವಾಗಿ ಆಗಿದೆ. ಜಗನ್ಮಾತೆಯನ್ನು ಶ್ರೀರಾಮಕೃಷ್ಣ ಜಾಗೃತಗೊಳಿಸಿದ್ದಾರೆ, ಈ ಸಾಧಕ ವರ್ಗದವರು ಕೂಡ ಹೆಚ್ಚಿನವಾಗಿಯೇ ಇದ್ದಾರೆ, ಆದರೂ ಕಳತನ ಮಾತ್ರ ಆಗಿಬಿಟ್ಟಿದೆ. ಕಾಮಕ್ರೋಧರು ಮೋಹ ಮದ ಭತ್ಸರಾಗಿ ಷಡ್ ವೈರಿಗಳು ಷಡ್ ದಿಕ್ಕುಗಳು ಅವರೇ ಕಳ್ಳರು ಅವರೇ ಚೋರರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಾಲಿ ಆಗ್ತಾ ಇದೆ, ಏನು ಮಾಹಿತಿ ಆಗ್ತಾ ಇದೆಯಲ್ಲ, ಇದೇ ನನ್ನ ವ್ಯಥೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಇದು ಬಹಳ ಅದ್ಭುತವಾದಂತಹ ಹಾಡು. ಎಷ್ಟು ಎಚ್ಚರವಾಗಿರ್ಬೇಕಾಗ್ತದೆ, ಸಾಧು ಸಾವಧಾನ, ಸಾಧು ಸಾವಧಾನ, ಸಾಧು ಸಾವಧಾನ, ಎಚ್ಚರ ಎಚ್ಚರ ಎಚ್ಚರ. ಒಳಗಡೆ ಇರತಕ್ಕಂತಹ ಆಧ್ಯಾತ್ಮಿಕ ಸಂಪತ್ತನ್ನ ಮನದ ಒಳಗಡೆ ಇರತಕ್ಕಂತಹ ಕಳ್ಳರೆ ಆಗ್ಬೋದು, ಹೊರಗಡೆ ಬಂಧುಗಳು ಅಂತಿರತಕ್ಕಂತಹ ಹೊರಗಡೆ ಇರತಕ್ಕಂತಹ ಬಂಧುಗಳು ಅಂತಿರತಕ್ಕಂತಹ ಕಳ್ಳರು ಅವರು ಕೂಡ ಕಳೆ ಹೊರಕೊಂಡು ಹೋಗ್ಬೋದು. ಯಾವ ಯಾವ ಥರ ಕಲ್ಕೊಂಡು ಯಾವ ತರಹ ಆ ಬಂಧುಗಳು ಯಾವ ತರಹ ಒಳ್ಳೆ ಹೊರಕೊಂಡು ಹೋಗ್ತಾರೆ? ಬಂಧುಗಳು ಆಗುವರೆಂದು ತಾಯಿ ತೆರೆದು ಕುಳಿತೆ ನಮ್ಮ, ಬಂಧುಗಳು ಆಗುವರೆಂದು ತಾಯಿ ತೆರೆದು ಕುಳಿತೆ ನಮ್ಮ, ಬಂದು ಬಂದು ಹಿಂದೆ ಹೋದರು ಈ ಬಂಧುಗಳು, ಬಂದು ಬಂದು ಹಿಂದೆ ಹೋದರು. ಬಾರನ್ನ ತಾಯಿ ದೇವನೆ ನೀ ಕೈ ಹಿಡಿದೆನ್ನನು ಕಾಪಾಡಬೇಕು, ಬಾರನ್ನ ತಾಯಿ ದೇವನೆ ನೀ ಕೈ ಹಿಡಿದೆನ್ನನು ಕಾಪಾಡಬೇಕು, ಬಾರನ್ನ ತಾಯಿ ದೇವನೆ. ಶುಭವರನೆ ಚಿಕೊಂಡೆ ಹೆಚ್ಚು ಹೆಚ್ಚು ಮೆಚ್ಚಲೆಂದು, ಮೆಚ್ಚುವವರನೆ ಚಿಕೊಂಡೆ ಹೆಚ್ಚು ಹೆಚ್ಚು ಮೆಚ್ಚಲೆಂದು, ಹುಚ್ಚು ಹಿಡಿದು ಹೊರಗೆ ಹೋದರು ಈ ಹೊರಗು ಭಕ್ತರು, ಹುಚ್ಚು ಹಿಡಿದು ಹೊರಗೆ ಹೋದರು. ಬಾರನ್ನ ತಾಯಿ ದೇವನೆ ನೀ ಕೈ ಹಿಡಿದೆನ್ನನು ಕಾಪಾಡಬೇಕು, ಬಾರನ್ನ ತಾಯಿ ದೇವನೆ ಇನ್ನೊಂದಿಗೂ ನಿನ್ನ ಮರೆಯೋ. ನಮ್ಮ ಒಳಗಡೆ ಇರತಕ್ಕಂಥ ಆಧ್ಯಾತ್ಮಿಕ ಸಂಪತ್ತನ್ನ ಅವರು ಹಿಂದ್ಕೊಂಡು ಹೋಗ್ತಾರೆ. ಇದನ್ನೇ ಎರಡನೇ ಎರಡು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ನೀನೊಡನೆ ಇದ್ದರು ನಾನು ನೆಚ್ಚ ಇದ್ದರು ಕಳ್ಳತನವಾಯಿತಲ್ಲ ನನ್ನ ಮನೆಯೊಳಗೆ. ಅದು ಮಾತೃ ಭಾಷೆಯ ಬರಿತಾ ಇದ್ದಾನೆ. ಮಗು ಕಾಯಿಲೆಯಿಂದ ನಡ್ತಾ ಇದ್ರು ಒಮ್ಮೊಮ್ಮೆ ಅದು ಅದನ್ನು ಮರೆತು ನಗುವುದು, ಆಟವಾಡುವುದು, ಸುತ್ತಾಡುವುದು ಇವುಗಳನ್ನೆಲ್ಲ ಮಾಡುವುದಿಲ್ಲವೆ? ಹಾಗೆ ಪರಮಾಂಸರು ವರ್ತಿಸುತ್ತಿದ್ದಾರೆ ಅಂತ ಬಂದು ಬಿಟ್ಟ ಒಂದು ವಾಕ್ಯದಲ್ಲಿ. ಈಗ ರಾಮಕೃಷ್ಣ ಆ ಕ್ಷಣದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತನ್ನೋದನ್ನು ಈ ವಾಕ್ಯದಲ್ಲಿ ಬಂದು ಬಿಟ್ಟ. ಕೆಲವು ಸರ್ತಿ ನಗೋದಂತೆ, ಕೆಲವು ಸರ್ತಿ ಅಳೋದಂತೆ, ಕೆಲವು ಸರ್ತಿ ಆಟವಾಡೋದಂತೆ, ಕೆಲವು ಸರ್ತಿ ಸುತ್ತ ಸುತ್ತ ಬರೋದು. ತನ್ನ ನೋವನ್ನು ಕೂಡ ಮರೆತು ಅದು ಹಾಗೆ ಮಾಡುತ್ತಂತೆ. ಶ್ರೀರಾಮಕೃಷ್ಣ ವರ್ತನೆಯಲ್ಲಿ ಎಷ್ಟು ಸೊಗಸಾಗಿ ವರ್ತಿಸಿದ್ದಾನೆ ಮಾಸ್ಟರ್ ಭಾಷೆಯ. ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸಚಿದಾನಂದನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳದೇ ಇತ್ತು ಅಂದ್ರೆ ಜೀವನ ಬರೀದೇ ವ್ಯರ್ಥ. ವಿವೇಕ ವೈರಾಗ್ಯಗಳಂತಹ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ವಿವೇಕ ವೈರಾಗ್ಯಗಳಂತಹ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ಸಂಸಾರಿಗಳ ಅನುರಾಗ ಬಹಳ ಕ್ಷಣಿಕ, ಕಾದ ಬಾಣಲೆಯ ಮೇಲೆ ಬಿದ್ದ ನೀರಿನ ಹನಿಯ ಹಾಗೆ. ಒಂದು ಹೂವನ್ನು ನೋಡಿ ಬಹುಶಃ ಆತ ಹೇಳ್ಬಹುದು, ಆ ಸಂಸಾರಿ ಹೇಳ್ಬಹುದು, ಆಹಾ ಭಗವಂತನ ದೃಷ್ಟಿ ಎಷ್ಟು ಅದ್ಭುತ ಅಂತ. ಎದ್ದಿಕ್ಕಿದ್ದಂತೆ ಶ್ರೀರಾಮಕೃಷ್ಣರು ತಮ್ಮ ಮೂಲಭೂತವಾದಂತಹ ವಿಷಯವನ್ನ ಪ್ರಸ್ತಾಪಿಸಿದರು. ಸಚ್ಚಿದಾನಂದನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳದೆ ಇತ್ತು ಅಂದ್ರೆ ಜೀವನ ಬರೀದೇ ವ್ಯರ್ಥ. ಜೀವನ ಅಂದ್ರೆ ನಮ್ಮ ಅನುಭವಕ್ಕೆ ಬಂದಂತೆ ಮದುವೆ ಮಾಡ್ಕೊಳ್ಳೋದು, ಮನೆ ಕಟ್ಕೊಳ್ಳೋದು, ಮಕ್ಕಳಾಗೋದು, ಆ ಮಕ್ಕಳಿಗೆ ಪುನಃ ಮೂಗು ಒರೆಸೋದು, ಅವ್ರ ಶುಶ್ರೂಷೆ ಮಾಡೋದು, ಆಮೇಲೆ ಅವರು ವಿದ್ಯಾರ್ಥಿ ವಿದ್ಯಾವಂತನಾಗಿ ಮಾಡೋದು, ಅವರಿಗೆ ಆಮೇಲೆ ಯಾರ್ಯಾರ್ದೋ ಕಾಲು ಹಿಡಿದು ಅವರಿಗೊಂದು ಉದ್ಯೋಗ ಕೊಡಿಸೋದು, ಆಮೇಲೆ ಅವರಿಗೊಂದು ಮದುವೆ ಮಾಡಿಸೋದು. ಜೀವನ ನಂದು ಬಹಳ ಕೃತಾರ್ಥವಾಗಿ ನಡೆಯಿತು ಅಂದ್ಕೊಳ್ಳೋದು. ಆಮೇಲೆ ಆ ಮಗ ಪುನಃ ಮಕ್ಕಳನ್ನು ಸಂಪಾದಿಸೋದು, ಅವನು ಬೇಕಾದ ಮನೆ ಕಟ್ಕೊಳ್ಳೋದು, ಆಮೇಲೆ ಸಂಸಾರ ನಡೆಸೋದು, ಆಮೇಲೆ ಅವನಿಗೆ ಮಕ್ಕಳಾಗೋದು, ಆ ಮಕ್ಕಳು ಮೂಗು ಒರೆಸೋದು, ಆಮೇಲೆ ಅವರನ್ನೆಲ್ಲ ಶಾಲೆ ಕಳಿಸೋದು, ವಿದ್ಯಾವಂತನಾಗಿ ಮಾಡೋದು, ಪುನಃ ಕಾಲು ಹಿಡಿದು ಯಾರ್ಯಾರದೋ ಕಾಲು ಹಿಡಿದು ಕಾರ್ಯವಾಸಿ ಕಾಲು ಹಿಡಿದು ಆ ಮೊದಲು ವಿದ್ಯಾವಂತನಾಗಿ ಮಾಡಿ, ಆಮೇಲೆ ಉದ್ಯೋಗಸ್ಥನಾಗಿ ಮಾಡಿ, ಆಮೇಲೆ ಅವ್ರಿಗೆ ಒಂದು ಮದುವೆ ಮಾಡಿ. ನಮ್ಮ ಜೀವನ ಸಾರ್ಥಕವಾಗಿ ಮುಕ್ತಾಯಗೊಳ್ಳಿತು ಅಂತ ಅಂದ್ಕೊಳ್ಳು. ಇಷ್ಟೇ ಜೀವನ ಅಂತಂದ್ರೆ ಕೇವಲ ಇಷ್ಟನ್ನೇ ಮಾಡಿದ್ರು ಕೂಡ ಎಷ್ಟೋ ಆಯಿತು ಅಂತಾನೆ. ಇದರಲ್ಲಿಗೆ ಹೊರೆಯಾಗದೆ ಅವರು ಮಕ್ಕಳಿಗೆ ಅವರವರೇ ಮದುವೆ ಮಾಡಿಸಿದ್ರೆ ಬಹಳ ಸೇವೆ ಮಾಡಿದಂತೆ ಆಯಿತು ಅಂದ್ಕೊಳ್ಳಿ. ಸಮಾಜ ಸೇವೆ, ರಾಷ್ಟ್ರ ಸೇವೆ ಎಲ್ಲ ಆದಂತೆ ಆಯಿತು. ಆದರೆ ಇಷ್ಟು ಮಾತ್ರ ಅಲ್ಲ, ಇದರೊಂದಿಗೆ ರಸ್ತೆ ಕಟ್ಟಿಸೋದು, ಕೆರೆ ಬಾವಿ ತೋಡಿಸೋದು, ಆಸ್ಪತ್ರೆ ಕಟ್ಟಿಸೋದು, ಶಾಲೆ ಸ್ಕೂಲು ಕಾಲೇಜುಗಳನ್ನು ಸ್ಥಾಪನೆ ಮಾಡುವಂತಹದ್ದು, ವಿದ್ಯಾಭ್ಯಾಸ, ಇಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಮನುಷ್ಯರು. ಇಷ್ಟೆಲ್ಲ ಮಾಡಿದರೂ ಕೂಡ ಜೀವನ ಸಾರ್ಥಕವಾಯಿತು ಅಂತ ಹೇಳುವ ಹಾಗಿಲ್ಲ. ಆ ಥರದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದವರಿದ್ದಾರಲ್ಲ, ಅವರ ವೃದ್ಧಾಪ್ಯದಲ್ಲಿ ಅವರನ್ನು ಕೇಳಬೇಕು. ಏನಾದರೂ ಒಳಗಡೆ ಸಿಕ್ಕಿದೆ ಶಾಂತಿ, ತೃಪ್ತಿ, ಸಮಾಧಾನ, ಆನಂದ ಆಗಿರ್ತಕ್ಕಂಥ ಅದು ಸಿಕ್ಕಿದೆ ಅಂತ ಕೇಳಿದ್ರೆ ಎಲ್ಲ ಗೋಳಿನಿಂದಲೇ ಗೋಳು ಎಲ್ಲ ಹೇಳೋದಕ್ಕೆ ಶಕ್ತಿ ಇತ್ತು ಅಂತಂದ್ರೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ ಒಂದಷ್ಟು ವರ್ಣನೆ ಮಾಡ್ಯಾನು. ಹಾಗೆ ವರ್ಣನೆ ಮಾಡಿ ಮಾಡಿ ಒಂದು ಬಗೆಯ ತೃಪ್ತಿ ಅಂತ ಅಂದ್ಕೊಂಡಾನು. ಆದರೂ ಕೂಡ ಕೇಳುವವರು ಅಲ್ಲಿಂದ ಜಾಗ ಖಾಲಿ ಮಾಡಿಕೊಂಡೇ ಇವನ ಹೃದಯದಲ್ಲಿ ಮತ್ತದೇ ಶೂನ್ಯತೆ ತಾಂಡವವಾಡ್ತಾ ಇರುತ್ತೆ. ಪ್ರತಿಯೊಬ್ಬ ಮಾನವನನ್ನು ಕೂಡ ಒಬ್ಬಂಟಿಗನಾಗಿ ಬಿಡಬೇಕು, ಒಬ್ಬಂಟಿಗನಾಗಿ ಬಿಡಬೇಕು. ಆಗ ಅವನು ಆನಂದವಾಗಿರುತ್ತಾನೆಯೇ ಇಲ್ಲವೇ ಅಂತ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಒಬ್ಬಂಟಿಗನಾಗಿರ್ತಕ್ಕಂತಹ ಮುದುಕ ಯಾರು ತನ್ನ ಪಾಡಿಗೆ ತಾನೋ ಆನಂದದಲ್ಲಿ ಇರ್ತಾನೋ ಅವನು ಧನ್ಯ. ಆದರೆ ಆ ಥರದ ವೃದ್ಧರು ಒಬ್ಬರೇ ಒಬ್ಬರು ಸಿಗೋದಿಲ್ಲ. ಕಾರಣ ಹೃದಯ ಖಾಲಿ. ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಯೂ ಕೂಡ, ಅಷ್ಟೆಲ್ಲ ಜನಾನುರಾಗವನ್ನು ಗಳಿಸಿಯೂ ಕೂಡ ನನಗೆ ಇವನ ವೃದ್ಧಾಪ್ಯದಲ್ಲಿ ಸಹಾಯ ಬರತಕ್ಕಂಥವ್ರು ಯಾರೂ ಇಲ್ಲ. ಅಷ್ಟೇ ಅಲ್ಲ, ಮರಣ ಅಂತ ಒಂದು ಬರುತ್ತೆ ನೋಡಿ, ಶರೀರವನ್ನ ಒಗೆದು ಹೊರಟೋಗ್ಬೇಕಲ್ಲ. ಆ ಕಾಲದಲ್ಲಂತೂ ಯಾರೂ ಬರೋದಿಲ್ಲ, ಬರಲು ಸಾಧ್ಯವೂ ಇಲ್ಲ. ಇಂಥ ಒಂದು ಸ್ಥಿತಿ, ಅದನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಮನುಷ್ಯನ ಜೀವನದ ಗುರಿ ಶ್ರೀರಾಮಕೃಷ್ಣರು ಹೇಳಿದಂತೆ ಸಚ್ಚಿದಾನಂದನ ಸಾಕ್ಷಾತ್ಕಾರ. ದೇವರ ಸಾಕ್ಷಾತ್ಕಾರ ಅಂತ ಹೇಳಿಲ್ಲ, ಅಲ್ಲ ಅದು ಹೇಳ್ತಾರೆ ಅವರು, ಈಶ್ವರ ಸಾಕ್ಷಾತ್ಕಾರ ಅಂತ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಸಚ್ಚಿದಾನಂದನ ಸಾಕ್ಷಾತ್ಕಾರ, ಸಚ್ಚಿದಾನಂದನನ್ನ ಸಾಕ್ಷಾತ್ಕರಿಸಿಕೊಂಡಾಗ ಮನುಷ್ಯ ಅವನು ಪಾಡಿ ಅವನು ಆನಂದವಾಗಿರ್ತಾನೆ. ಯಾರು ಬರಲಿ, ಯಾರು ಹೋಗಲಿ, ಯಾರು ಹೋಗಲಿ, ಯಾರು ತೆಗಲಿ, ಜನಾನುರಾಗ ಸಿಗಲಿ ಸಿಗದೆ ಹೋಗ್ಲಿ, ಅವನ ಪಾಡಿ ಅವನು ಆನಂದವಾಗಿರ್ತಾನೆ. ಇಂತಹ ಒಂದು ಧನ್ಯಾವಸ್ಥೆಗೆ ಪ್ರತಿಯೊಬ್ಬ ಮಾನವನು ಕೂಡ ತಲುಪಬೇಕು ಅಂತ ಹೇಳ್ತಕ್ಕಂಥದ್ದು ಶ್ರೀರಾಮಕೃಷ್ಣರ ಆ ವಾಕ್ಯದ ಅರ್ಥ ಮತ್ತು ಅದರ ತೀವ್ರತೆ. ವಿವೇಕ ವೈರಾಗ್ಯಗಳಂತಹ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ವಿವೇಕ ವೈರಾಗ್ಯ, ವಿವೇಕ ವೈರಾಗ್ಯ ಇದು ಸಂಪತ್ತು. ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಸಂಪತ್ತು. ಈ ವಿವೇಕ ವೈರಾಗ್ಯಗಳಿಂದನೇ ಆಧ್ಯಾತ್ಮಿಕ ಸಂಪತ್ತನ್ನ ಕಳಿಸೋದಕ್ಕೆ ಸಾಧ್ಯ. ಸ್ವಾಮಿ ವಿವೇಕಾನಂದರು ನರೇಂದ್ರ ಆಗಿದ್ದಾಗ ಆ ದೇವಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾನಲ್ಲ, ಅವನು ಹೋದದ್ದು ಅಮ್ಮ ನನ್ನ ಬಡತನವನ್ನು ಹೋಗಲಾಡಿಸಲು ಅಂತ ಕೇಳೋದಕ್ಕೆ. ಆದರೆ ಅವನ ಬಾಯಿಂದ ಬರಬರದೇನು, ಅಮ್ಮ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ಕೊಡಲ್ಲ ಅಂತ. ಈ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ಇದು ಪರಮಾತ್ಮನಿಂದ ಮಾತ್ರವೇ ಪಡೆದಕ್ಕೆ ಸಾಧ್ಯವಾಗ್ತದಂತಹದ್ದು. ಯಾವ ಅಂಗಿಯಲ್ಲೂ ಸಿಗೋದಿಲ್ಲ, ಯಾವ ವ್ಯಕ್ತಿಗಳಲ್ಲೂ ಸಿಗೋದಿಲ್ಲ. ಅದನ್ನು ಬೆಳಿಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಅದನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ವಿವೇಕ ವೈರಾಗ್ಯಗಳಂತಹ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ಸ್ವಯಂ ಶ್ರೀರಾಮಕೃಷ್ಣರು ಅವತಾರ ಇಟ್ಟಿದ್ದು ಸರ್ವಧರ್ಮ ಸಮನ್ವಯ ಮಾಡೋದಕ್ಕೂ ಅಲ್ಲ, ಇನ್ಯಾವುದೇ ರೀತಿಯ ಸಾಮಾಜಿಕ ಸುಧಾರಣೆ ಮಾಡೋದಕ್ಕೂ ಅಲ್ಲ. ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ, ಒಂದನೇದಾಗಿ ಭಗವದ್ ಪ್ರೇಮವನ್ನು ಅನುಭವಿಸುವುದು ಹೇಗೆ ಅಂತ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ, ಇನ್ನೊಂದು ಆ ಭಗವದ್ ಪ್ರೇಮವನ್ನು ಸಂಪಾದಿಸಬೇಕಾದಂತಹ ವೈರಾಗ್ಯ ಅಂತ ಏನು ಅನ್ನೋದನ್ನು ತೋರಿಸೋದಕ್ಕೆ. ಶ್ರೀರಾಮಕೃಷ್ಣ ಅವತಾರ ಭಗವಂತ, ಭಗವಂತ ಅಂದ್ರೆ ಆರು ಬಗೆಯ ಭಗ ಅಂದ್ರೆ ವಿಭೂತಿಗಳಿವೆ, ಆ ಆರು ಬಗೆಯ ವಿಭೂತಿಗಳಿದ್ರೆ ಮಾತ್ರವೇ ಅವನು ಭಗವಂತ. ಆ ಆರು ವಿಭೂತಿಗಳಲ್ಲಿ ವೈರಾಗ್ಯ ಅಂತಕ್ಕಂಥದ್ದು ಒಂದು ಅಂತ ಹೇಳಲಾಗಿದೆ. ಈ ವೈರಾಗ್ಯದಿಂದ ಪರಬ್ರಹ್ಮವನ್ನೇ ನಾವು ನಮ್ಮದನ್ನಾಗಿ ಮಾಡಿಕೊಳ್ಳೋದು, ಪರಮಾತ್ಮನನ್ನೇ ನಮ್ಮವನ್ನಾಗಿಸಿಕೊಳ್ಳೋದು. ಆದ್ದರಿಂದ ಕಬಿನಾಥ ಹೇಳ್ತಾ ನೋಡಿ, ಮೊದಲ ಗೋವಿಯ ಪಕೀರಿ, ಮೊದಲ ಗೋವಿಯ ಪಕೀರಿ, ಜೋತು ಕೃಪಾವು ನಾಮ ಬದನ್ನೆ, ಜೋತು ಕೃಪಾವು ನಾಮ ಬದನ್ನೆ, ಸೋತುಕನಾಹಿ ಅಮೀರಿ ಓಮನ್ನ ಪ್ರಿಯ ಸಖರೆ, ಸ್ವಕೀಯರಿಗೆ ಸರಳ ಜೀವನದಲ್ಲಿ ಪ್ರೀತಿಯಲ್ಲಿಟ್ಟುಕೊ, ಅಂದ್ರೆ ಸರಳವಾಗಿರುವುದಕ್ಕೆ ನೀನು ಇಷ್ಟಪಡು. ಅದಕ್ಕೆ ಅಂದ್ರೆ ಜೋ ಸುಖ ಪಾವು ನಾಮ ಭಜನವೇ, ಯಾವ ಸುಖವನ್ನು ನಾವು ಭಗವ ನಾಮ ಸಂಕೀರ್ತನೆಯಿಂದ ಪಡೆಯಬಹುದೋ ಸೋ ಸುಖ ನಾನೇ ಅಮೀಗಿನ ಅತುಲೈಶ್ವರ್ಯದಲ್ಲಿ ಆ ಬಗೆಯ ಆನಂದ ಇಲ್ಲ, ಕೇವಲ ತಾಪತ್ರಯ ಮಾತ್ರವೇ. ಆದ್ರಿಂದ ಓ ನನ್ನ ಪ್ರಿಯ ಸ್ನೇಹಿತನೇ, ಸಾದಾ ಜೀವನದಲ್ಲಿ ವೈರಾಗ್ಯಪೂರ್ಣವಾದಂತಹ ಜೀವನದಲ್ಲಿ ಸರಳ ಜೀವನದಲ್ಲಿ ನೀನು ತೃಪ್ತನಾಗಿರು ಅಂತಮ್ಮ ಈ ಪ್ರಾರ್ಥನೆಯನ್ನು ಮಾಡ್ತಾರೆ. ಬಹಳ ಸಂತಾಗಿದೆ. ಸರಳ ಜೀವನದಲ್ಲೇ ನೀವು ನಿಭಾಯಿಸಿ ದಿನಗಳನ್ನು ಕಳೆಯಿರಿ. ಅದಕ್ಕೆ ಈ ಜೀವನ ಶಾಶ್ವತ ಅಲ್ಲ. ನೀವು ಶ್ರೀಮಂತರಾಗಿಯೇ ಇರಿ, ಬಡವರಾಗಿಯೇ ಇರಿ, ಇಬ್ಬರು ಕೂಡ ಒಂದು ದಿನ ಹೊರಡಬೇಕು. ಪ್ರೇಮ ನಗರಿಮೆ ರಹನಿ ಅಮಾರಿ, ನಮ್ಮ ನಿಜವಾದ ಮನೆ ಪ್ರೇಮ ನಗರ. ಭಗವಂತನ ನಗರ ಅದು ಪ್ರೇಮ ನಗರ. ಆ ಪ್ರೇಮ ನಗರದಲ್ಲಿ ನಾವು ಬದುಕಬೇಕಾಗಿದೆ. ನಮ್ಮ ನಗರ ಅದು. ಆದ್ದರಿಂದ ಈ ಒಳ್ಳೆಯದು ಕೆಟ್ಟದನ್ನೆಲ್ಲ ಇಲ್ಲೇ ಬಿಟ್ಟು ಅಕ್ಕಡೆಗೆ ತಯಾರು ಮಾಡಿಕೊಳ್ಳಿ ಅಂತ. ಈ ಭೂಮಿಯ ಮತ್ತೆಲ್ಲರಂತೆ ಇದು ಒಂದತಿ ಮನುಷ್ಯ ಹೋದ ಅನ್ನೋದು ಹೋದ ಮತ್ತೆಲ್ಲ ಬರ್ತಾನೆ. ಕಹತ ಕಬೀರ್ ತುನೋ ಭಾಯಿ ಸಾಧು, ಓ ನನ್ನ ಸೋದರ ಸಾಧು ಸಜ್ಜನ ಕೇಳಿದ್ವಿ, ಸಾಹಿಬ ಮೇಲೆ ಸಬೋದಿನಿ. ಆ ಲೋಕದಲ್ಲಿ ನಮ್ಮ ಸಾಹಿಬ ಸಿಗ್ತಾನೆ, ನಮ್ಮ ಪರಮಾತ್ಮ ಸಿಗ್ತಾನೆ, ನಮ್ಮ ಪ್ರಿಯತಮ ಸಿಗ್ತಾನೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಎಲ್ಲಿ ಮಾಡಬೇಕು? ಮೊದಲು ಲಾಭೋ ಬೇರೋ ಯಾರ ಸಖೀದೀನಿ. ವಿವೇಕ ವೈರಾಗ್ಯಗಳಂತ ವಸ್ತು ಏನು ಬೇರೆ ಯಾವುದೂ ಇಲ್ಲ ಅಂತ ಶ್ರೀರಾಮ. ಸಂಸಾರಿಗಳ ಅನುರಾಗ ಬರುವುದನುರಾಗ ಬಹಳ ಕ್ಷಣಿಕ ಅಂತ ಶ್ರೀರಾಮ. ಕಾಲ ಬಾಳಲೆಯ ಮೇಲೆ ಬಿದ್ದ ನೀರಿನ ಹನಿಯ ಹಾಗೆ ಎಂತ ಉದಾಹರಣೆ. ಮೊದಲೇ ಹನಿ ನೀರು ತಾಲೂಕು ಬಿದ್ದಲ್ಲಿ ಕಾಲ ಬಾಳಲೆಯ ಮೇಲೆ ಇನ್ನು ಅಲ್ಲಿ ಎಲ್ಲಿರುತ್ತಾನೆ? ನೋಡಿ ನಾನು ನೀರು ಸಿಂಪಡಿಸಿದ್ದೇನೆ ಅಂತ ದೋಸದಕ್ಕಾದ್ರೂ ಇದೆಯಾಗಿ ದೋಸ ಬೆಳೆದ ಹಾಗೆಯಾಗಿ ಹೋಗ್ಬಿಟ್ಟಿರುತ್ತೆ. ಹಾಗೆ ನನಗೂ ಬರುವುದರಿಂದ ಆಗ ಇದೆ ಅಂತ ಒಂದು ಕ್ಷಣ ಅವನೇನಾದರೂ ಮೊದಲೇ ಕಣ್ಣೀರು ಬಿಟ್ಟರೂ ಕೂಡ ಮರುಕ್ಷಣಕ್ಕೆ ಆ ಕಣ್ಣೀರು ಹೊರಟೋ ಹೋಗ್ಬಿಟ್ಟಿರುತ್ತೆ. ಒಂದು ಹೂವನ್ನು ನೋಡಿ ಬಹುಶಃ ಆತ ಹೇಳ್ಬೋದು ಆಹಾ ಭಗವಂತನ ದೃಷ್ಟಿ ಎಷ್ಟು ಅದ್ಭುತವಾಗಿರುವುದಿದ್ದರೆ ಅಂತ ಹೇಳ್ಬೋದು. ಅವನು ಸಂಸಾರಿ ಪ್ರಾಪಂಚಿಕ ಮನೋಭಾವದವನು ಏನಂತಾರಂತೆ ಒಂದು ಹೂ ಇಟ್ಕೊಂಡು ಆ ಹೂವಿನ ರಚನೆ ರಚನ ವಿನ್ಯಾಸ ಅದರ ಪರಿಮಳ ಅದರ ಬಣ್ಣ ಹೂವನ್ನೆಲ್ಲ ಕಂಡು ಹೇಳ್ತಾರಂತೆ ಆಹಾ ಭಗವಂತನ ದೃಷ್ಟಿ ಎಷ್ಟು ಅದ್ಭುತವಾಗಿರುತ್ತೆ ಹಾಗೆ ಭಗವಂತ ಜನ ಪಡ್ಕೋತಾನಂತ ಅಷ್ಟೇ. ಆಮೇಲೆ ಆ ಪ್ರಕಾರ ಅದೇ ಅದೇ ರೂಪ ಶ್ರೀರಾಮಕೃಷ್ಣ ಹೇಳ್ತಾರೆ ವ್ಯಾಕೃತೆ ಬೇಕು ಮಗ ತನ್ನ ಸಾಗರ ಚಿಂತೆಗಾಗಿ ಬಹಳವಾಗಿ ಪ್ರೀತಿಸಿದೆ ಆದರೆ ಆಗ ತಂದೆ ತಾಯಿ ಇಬ್ಬರು ಆಲೋಚಿಸಿ ಮಗ ಇನ್ನೂ ಪ್ರಾಪ್ತ ವಯಸ್ಕನಾಗದಿದ್ದರು ಆತನಿಗೆ ಆತನ ಸಾಗರ ರೀತಿಯನ್ನು ಕೊಟ್ಟುಬಿಟ್ಟರು. ಎಂತ ಉದಾಹರಣೆ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಬೇಕಾದಂತಹ ಯೋಗ್ಯತೆ ಇನ್ನೂ ನಮಗೆ ಬರದೇ ಇದ್ರು ಕೂಡ ಅಂದ್ರೇನು ನೂರಾರು ವರ್ಷ ಶೀರ್ಷಾಸನ ಮಾಡಬೇಕಪ್ಪ ಈ ಪ್ರಾಣಾಯಾಮ ಮಾಡಬೇಕಪ್ಪ ಈ ರೀತಿಯಲ್ಲಿ ಉತ್ಸಾಹ ನಿರ್ಧಾರ ಮಾಡಬೇಕಪ್ಪ ಆಮೇಲೆ ಭಗವಂತ ಸಾಕ್ಷಾತ್ಕಾರ ಕೊಡೋದು ಆಮೇಲೆ ನಿನ್ನ ಹೃದಯ ತಿಳಿಸತಕ್ಕಂಥ ಗಣಿತವಾಗುತ್ತೆ ಆ ಗಣಿತ ಅವಶ್ಯಕ್ಕೆ ನಿಮಗೆ ಭಗವಂತ ಸಾಕ್ಷಾತ್ಕಾರ ಕೊಡ್ತಾನಪ್ಪ ಭಗವಂತ ಮಾತ್ರ ಇದೆ ನೋಡಿ ನಿಜ ಒಂದು ದೃಷ್ಟಿಯಲ್ಲಿ ಇದ್ರೆ ಕೆಟ್ಟವರಲ್ಲಿ ಒಂದು ಜನ್ಮ ಏನೋ ಹಲವಾರು ಜನ್ಮ ಬೇಕಾಗಬಹುದು ಅವರು ಏನು ಅದರಿಂದ ಸಂಶಯ ಏನು ಪಡ್ಕೊಳ್ಳೋದಿಲ್ಲ ಆಗ್ಲಿ ಆಗ್ಲಿ ಕೇಳುತ್ತೆ ನೀನು ಸಾಧಿಸಿ ಕೊಡಲಿ ಭಗವಂತ ಸಾಕ್ಷಾತ್ಕಾರ ಅಂತಲೇ ಆದರೆ ಈ ಒಂದು ನಿಯಮ ಇದೆ ನಿಜ ಬ್ರಹ್ಮಚರ್ಯ ಆಶ್ರಮ ದಾಟಿ ಗೃಹಸ್ಥಾಶ್ರಮವನ್ನು ದಾಟಿ ವಾನಪ್ರಸ್ಥಾಶ್ರಮವನ್ನು ದಾಟಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅಲ್ಲಿ ಸಾಧನೆಯನ್ನು ಮಾಡಿ ಆಗ ಒಂದು ಸಮಾಜ ಸ್ಥಿತಿ ಪ್ರಾಪ್ತವಾಗಿ ಆ ಒಂದು ಆನಂದ ಸ್ಥಿತಿ ಪ್ರಾಪ್ತವಾಗುತ್ತೆ ಅಂತ ಕ್ರಮಾಗತವಾದಂತಹ ಒಂದು ಮುಕ್ತಿ ಕ್ರಮವನ್ನು ಹೇಳ್ಬೋದಲ್ಲ ನಿಜ ಅದೆಲ್ಲ ನಿಜ. ಆಮೇಲೆ ಈ ಜನರಲ್ಲೇ ಸಾಧನೆ ಮಾಡಿ ಅದು ಮುಗಿಯದೇನೇ ಸೂಕ್ಷ್ಮ ಶರೀರದಲ್ಲಿ ಅಂದ್ರೆ ಶರೀರವನ್ನು ಬಿಟ್ಟ ಮೇಲೆ ಸೂಕ್ಷ್ಮ ಶರೀರದಲ್ಲಿ ಇಟ್ಕೊಂಡು ಅದು ಯಾವುದೋ ಒಂದು ಲೋಕದಲ್ಲಿ ಇಟ್ಕೊಂಡು ಅಲ್ಲಿಂದ ಸಾಧನೆ ಮಾಡಿ ಅಲ್ಲಿಂದ ಮತ್ತೆ ಮೇಲೊಂದು ಹೋಗಿ ಹೋಗಿ ಅಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ಅಲ್ಲಿಂದ ಇನ್ನೂ ಊರ್ಧ್ವ ಲೋಕಕ್ಕೆ ಹೋಗಿ ಅಲ್ಲಿ ಇನ್ನೂ ಹೆಚ್ಚು ತೀವ್ರವಾದಂತಹ ಸಾಧನೆಯನ್ನು ಮಾಡಿ ಕ್ರಮ ಮುಕ್ತಿಯನ್ನು ಪಡೆಯತಕ್ಕಂಥದ್ದನ್ನು ಕೂಡ ಹೇಳಲಾಗಿದೆ. ಇದು ಕೂಡ ಶಾಸ್ತ್ರಸಮ್ಮತ. ಆದ್ರಿಂದ ಇಷ್ಟು ಕಾಲ ಬೇಕಾಗುತ್ತೆ ಭಗವಂತ ಸಾಕ್ಷಾತ್ಕಾರಕ್ಕೆ. ಆ ಸಕಾಲ ಬರೆಯೇ ಸಾಕ್ಷಾತ್ಕಾರ ಭಗವಂತ ಕೊಡಲಾರ ಭಗವಂತ ಮಾತ್ರ ಶಾಸ್ತ್ರ ಒಪ್ಪತ್ತೆ. ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ ತಾಯಿ ಹಕ್ಕಿ ಆ ಮೊಟ್ಟೆಯನ್ನು ಒಡೆಯದೆ ಹೋದ್ರೆ ಮರಿ ಹೊರಗಡೆ ಬರುವಂತಿಲ್ಲ. ಆದ್ರೆ ಸಕಾಲ ಬರದೆ ತಾಯಿ ಹಕ್ಕಿ ಕೂಡ ಆ ಮೊಟ್ಟೆಯನ್ನ ಒಡೆಯುವುದಿಲ್ಲ. ಆ ಮೊಟ್ಟೆ ಒಳಗಡೆ ಇರತಕ್ಕಂತಹ ಮರಿ ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಅದು ಒಡೆಯುವುದಿಲ್ಲ ಸಕಾಲ ಬಂದೆ ಅಂತ ಮಾತ್ರ ಶ್ರೀರಾಮಕೃಷ್ಣ ಹೇಳಿದ್ದೆ ಉಂಟು. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಏನಂತ ಇದ್ದಾರೆ ತನ್ನ ಭಾಗದ ಹಿತ್ತೆಗಾಗಿ ಬಹಳವಾಗಿ ಪ್ರೀತಿಸಿದೆ ಆದ್ರೆ ಮಗ ಆಗ ತಂದೆ ತಾಯಿ ಇಬ್ಬರು ಆಲೋಚಿಸಿ ಮಗ ಇನ್ನೂ ಪ್ರಾಪ್ತ ವಯಸ್ಕರಾಗದಿದ್ದರೂ ಆತನಿಗೆ ಆತನ ಭಾಗದ ಹಿತ್ತೆಯನ್ನು ಕೊಟ್ಟು ಬಿಡುತ್ತಾರೆ. ಸಕಾಲ ಬರಬೇಕಾದ ಮೊದಲನೇ ಹಿಂದೆಯನ್ನು ಯಾಕಲು ಕೊಡ್ತಾರೋ ಅದೇ ರೀತಿಯಲ್ಲಿ ಪರಮಾತ್ಮ ಕೂಡ ಇವನ ತೀವ್ರತೆಯನ್ನು ಕಂಡು ವ್ಯಾಕೃತಿಯನ್ನು ಕಂಡು ಅವನ ಪಾಲಿನ ಆನಂದವನ್ನು ಕೊಟ್ಟುಬಿಡ್ತಾನಂತೆ ಅವನ ಮುಕ್ತಿಯನ್ನು ಕೊಟ್ಟುಬಿಡ್ತಾನಂತೆ. ವ್ಯಾಕೃತಿಯೊಂದಿತ್ತು ಅಂದ್ರೆ ಭಗವಂತ ನಮ್ಮ ಪ್ರಾರ್ಥನೆಯನ್ನು ಕೇಳಿಯೇ ಕೇಳ್ತಾನೆ. ಭಗವಂತ ಎಂದು ನಮ್ಮನ್ನು ಸೃಷ್ಟಿಸಿದರೋ ಅಂದ್ರೆ ನಾವು ಆತನ ಸ್ವತ್ತಿಗೆ ಹಕ್ಕುದಾರರಾಗಿ ಬಿಟ್ಟಿದ್ದೇವೆ ಅಂತ ಮಾತ್ರ ಭಗವಂತನ ನಾವೆಲ್ಲ ಪಡ್ಕೊಳ್ಳೋದು ಸಾಧ್ಯವೇ ಅಂತ ಸಂಶಯ ಕೊಟ್ಟಿದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣ ಆ ಸಂಶಯವನ್ನ ಕತ್ತರಿಸಿ ಹಾಕಿದ್ದಾರೆ. ಯಾವ ಕ್ಷಣದಲ್ಲಿ ಭಗವಂತ ನಮ್ಮನ್ನು ಸೃಷ್ಟಿಸಿದನೋ ಆ ಕ್ಷಣದಲ್ಲಿ ಅವನ ಸ್ವತ್ತಿಗೆ ನಾವು ಹಕ್ಕುದಾರರಾಗಿದ್ದೇವೆ. ನಮ್ಮ ಸ್ವತ್ತನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೆ ನಾವು ಪಡ್ಕೊಳ್ಬಹುದು. ಭಗವದ್ ಆನಂದ ನಾವು ಬೇಕಾದ್ರೆ ಆತನನ್ನು ಪರಾಕರಿಸಿ ಕೂಡ ಕೇಳ್ಬೋದು ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬೇಕಾದ್ರೆ ನಾವು ಆತನನ್ನ ಹೀಗೂ ಕೇಳ್ಬೋದು, ಕೊಡು ನೀನು ದರ್ಶನವನ್ನ, ಇಲ್ಲದೆ ಇದ್ರೆ ಹೊಟ್ಟು ಕತ್ತರಿಸ್ಕೊಂಡ್ಬಿಡ್ತೇನೆ ಸ್ವತಃ ರಾಮಕೃಷ್ಣ ಹಾಗೆ ಮಾಡ್ಕೊಂಡಿದ್ದಿಲ್ಲ, ಅಲ್ಲ ಮಾಡಿಕೊಟ್ಟಿದ್ದಿಲ್ಲ, ಈ ತರ ಹೇಳಬೇಕಂತೆ. ನಮ್ಮಲ್ಲಿ ಆ ತೀವ್ರತೆ ಬಂದಿದೆ ಅಂತ ಮುಖ್ಯ ಸಾಕ್ಷಿ. ಅಲ್ಲಿಂದ ಸುಮ್ಮನೆ ಕತ್ತಿ ಎತ್ತಿ ಎಲ್ಲ ಪರಾಮರ್ಶೆ ಆಗಿ ಅಂದ್ರೆ ಕೈ ತಪ್ಪಿ ಕತ್ ಮೇಲೆ ಬಿದ್ದೆ ಆರಾಮದ ಈಗ ತೀವ್ರತೆ ಬಂದಿಲ್ಲ, ಆಮೇಲೆ ಕತ್ ಮೇಲೆ ಕತ್ತಿ ಬಿದ್ದಾಯ್ತು ಅನಾಹುತ ಉಂಟಾಗುತ್ತೆ. ಅದಕ್ಕೋಸ್ಕರ ಈ ತರ ಹೇಳಬಹುದು. ಆದರೂ ಕೂಡ ಒಂದು ಸತ್ಯ ಕೊಡದೆ ಇದ್ರೆ ನಮ್ಮ ಜೀವತೆ ಇನ್ನೂ ಕಡಿಮೆ ಆಗಿದೆ, ನಮ್ಮ ಜಾಗೃತಿ ಇನ್ನೂ ಕಡಿಮೆ ಇದೆ, ಇನ್ನು ಹೆಚ್ಚಿಕೊಳ್ಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಬಹಳ ಮುಖ್ಯವಾದಂತಹ ಅಂಶಗಳು. ನಮ್ಮ ಶಾರೀರಿಕ ಶಕ್ತಿ, ಮಾನಸಿಕ ಶಕ್ತಿ, ನೈತಿಕ ಶಕ್ತಿ, ಈ ಶಕ್ತಿಗಳೆಲ್ಲ ಜಾಗೃತವಾಗಬೇಕು. ಆಗ ಮಾತ್ರವೇ ಆ ಸರ್ವಶಕ್ತನಾದ ಪರಮಾತ್ಮನನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳೋದು ಸಮರ್ಥರಾಗ್ತೇವೆ. ಒಮ್ಮೆ ಒಂದು ಸತ್ಸಂಗ ಯುವಕರೆಲ್ಲ ಕೊಟ್ಟಿದ್ದಾರೆ ಪ್ರಶ್ನೋತ್ತರ. ಒಬ್ಬರು ಪ್ರಶ್ನೆ ಕೇಳಿದ್ರು, ಸ್ವಾಮೀಜಿ ನಾವು ಶರಣಾಗತಿ ಮಾಡಿಕೊಂಡಿದ್ದೇವೆ, ಆದರೂ ಪ್ರಭುತ್ವ ಸಾಕ್ಷಾತ್ಕಾರ ಕೊಡೋದಿಲ್ಲ ಯಾಕೆ? ಶರಣಾಗತ ಆಯ್ತು ಅಂತ ಹೇಳಿದ್ರೆ ಪ್ರಭುತ್ವ ಶರಣಾಗತ ದರ್ಶನ ಆಗಿದ್ರೆ ಅವನ ದರ್ಶನ ಕೊಟ್ಟೆ ಕೊಡಬೇಕು ಅಂತ ಕ್ರಮ ಇರೋದು ಯಾಕೆ ಕೊಡಲಿಲ್ಲ? ನಾನು ಒಂದು ನೋಡಿ ನರಬೇಕಿಲ್ಲ, ಅವನು ಶರಣಾಗತಿ ಮಾಡಿದ್ರೆ ಬೇರೆ ಧಾರಣೆ ಇಲ್ಲ. ಮುಖ ತೇಜೋಹೀನ, ಶರೀರ ಕಡಿಪೇಮ, ಇಂಥವನು ನಾನು ಶರಣಾಗತ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗ್ತೇನೆ? ಆದ್ದರಿಂದ ಅವನು ನೋಡಿ ನಾನು ಒಂದು ಉತ್ತರ ಕೊಟ್ಟೆ. ಯಾವತ್ತೋ ಅದು ಕೋಶ 15-20 ವರ್ಷವೇ ಕಳೆದ ಇನ್ನೊಂದು ನನಗೆ ನನ್ನ ಮುಂತಲು ಅತ್ಯ ಹಸನಾಗಿ ಹೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಆ ಉತ್ತರ ನನ್ನ ಮಂತ್ರ ಬಂತು. ಅವನಿಗೆ ಹೇಳಿದೆ, ನೋಡು ಶರಣಾಗತಿ ಅಂತ ಹೇಳಿದ್ರೆ ಅದು ದುರ್ಬಲರ ಆಯುಧ ಅಲ್ಲ, ಅದು ಶಕ್ತರ ಆಯುಧ. ಹನುಮಂತನ ಶರಣಾಗತಿಯೇ ನಿಜವಾದ ಶರಣಾಗತಿ. ತಿಳ್ಕೊ, ಹನುಮಂತ ಲೋಕದ ದೃಷ್ಟಿಯಲ್ಲಿ ಸರ್ವಶಕ್ತ, ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ತಾನು ನಿಶಕ್ತ ಅಂತ ಅವನು ಭಾವಿಸಿದ. ಪರಮಾತ್ಮನ ಶಕ್ತಿ ಅನಂತ. ಲೋಕದ ದೃಷ್ಟಿಯಿಂದ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಸರ್ವಶಕ್ತರಂತೆ ಕಾಣಿಸಿಕೊಳ್ಬಹುದು. ಈ ಲೋಕದ ದೃಷ್ಟಿಯಲ್ಲಿ ಎಷ್ಟೇ ಸರ್ವಶಕ್ತರಾಗಿ ಕಾಣಿಸಿಕೊಂಡರೂ ಕೂಡ ಪರಮಾತ್ಮನ ದೃಷ್ಟಿಯಲ್ಲಿ ನಾವು ಅಶಕ್ತರು. ಆದ್ದರಿಂದ ಆ ಬಗೆಯ ಶಕ್ತಿಯನ್ನು ಪಡೆದು ಆಮೇಲೆ ಹೇಳ್ಕೊಳ್ಬೇಕು ನಾನು ಅಶಕ್ತ, ನಾನೇನು ಸಾಧನೆ ಮಾಡಿಲ್ಲ, ನಾನೇನು ಭಜನೆ ಮಾಡಿಲ್ಲ ಅಂತ ಕೂಡ ಪ್ರಾರ್ಥನೆ ಇದೆ. ತ್ವಮೇಕ ಅಗತಿ ಭವಾನಿ ಅಂತರ್ಗತ ಹೈಜನ ಆಡಳಿತ ಅಂತ ಹೇಳ್ತಿ. ಇನ್ನು ಎಷ್ಟೋ ಜನ ತಂತ್ರದ ಹೇಳಿದ್ದಾರೆ, ನಾನು ಭಜನೆಹೀನ, ನಾನು ಜ್ಞಾನಹೀನ, ನಾನು ಸಾಧನಾಹೀನ. ಶ್ರೀರಾಮಕ್ಕೆ ಕೂಡ ಅದನ್ನು ಹೇಳಿದ್ದಾರೆ. ಶ್ರೀರಾಮಕ್ಕೆ ಅಷ್ಟೊಂದು ಸಾಧನೆ ಮಾಡಿ ಹೇಳಿದ್ರು ನಾನು ಸಾಧನಹೀನ. ನಾವು ಆ ಭಾಷೆಯಿಂದ ಕೂಡ ಆನಂದವಾಗಿ ಸ್ವೀಕರಿಸಿ ಹೇಳ್ತಾ ಇರ್ತೀವಿ, ನಾವು ಕೂಡ ಸಾಧನೆ ಹೇಳಿ ಅದು ಹೇಳಬೇಕೆ. ಪಕ್ಕದ ಮನುಷ್ಯನಿಗೆ ಗೊತ್ತಾಗ್ತಾ ಇದೆ ಇವನು ಸಾಧನಹೀನ ಅಂತ. ಇದು ದೇವರಿಗೆ ಹೇಳಬೇಕೆ, ಅವನು ನಾನು ಸಾಧನಹೀನ ಅಂತ. ಬದಿಗೆ ಸಾಧನಹೀನ ಅಲ್ಲ, ಅವನ ಬದಿ ಹೀನ. ಇಂಥ ಸ್ಥಿತಿ ಅಲ್ಲ ಪ್ರಾರ್ಥನೆ ಮಾಡಬೇಕು. ಜನರೆಲ್ಲವನ್ನು ಮಾಡಬೇಕಾದ ನನಗೆ ಗುರು ವಾಕ್ಯದಲ್ಲಿ ವಿಶ್ವಾಸ ಬಿಟ್ಟು ಮಾಡಬೇಕು. ಮಾಡಿಬಿಟ್ಟು ಆ ಸಾಧನೆಯಿಂದ ಏನೇನು ಶಕ್ತಿಯನ್ನೆಲ್ಲ ಪಡಿಬೇಕೋ ಅದನ್ನು ಪಡೆಯಬೇಕು. ಪಡೆದು ಲೋಕದ ಜನ ಎಲ್ಲ ನಿರ್ಧಾರಗಳಾಗಿ ನೋಡ್ತಾ ಇರಬೇಕು, ಯಾರಪ್ಪ ಇಂತಹ ಅಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಶ್ರೀರಾಮಕೃಷ್ಣ ಮುಂದೆ ಬಂದು ಹೇಳಬೇಕು, ನಾನು ಅನಾಥ, ನಾನು ಹೀನ, ನೀನೇ ಹೀನ ಅನಾಥ. ಇದು ಶರಣಾಗತಿ ಅಂತ ಹೇಳಿದೆ. ಅಂತ ನಾನು ಹೇಳಿದ್ದು ಶ್ರೀರಾಮಕೃಷ್ಣ ಅನಾಥ ಹೇಳಿದ್ರು ಕೂಡ ಅವಳು ಈಗೂ ಹೇಳ್ಬೋದು, ಬಡು ನಿನ್ನ ದರ್ಶನವನ್ನು ಹೇಳಿದ್ರೆ ನೋಡ್ಕೋ ಕತ್ತಿದ್ದೇನೆಂದ ಅದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಪಡೆದುಕೊಂಡು ಈ ಮಾತನ್ನು ಹೇಳಬೇಕಾಗುತ್ತೆ. ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಹೇಳಿದ್ರು, ಏನದು ಭಗವಂತನನ್ನು ಈಗೂ ಕೇಳ್ಬೋದು, ಏ ಕೊಟ್ಟ ಕೊಡ್ಸೋ ದರ್ಶನವನ್ನ ಇಂಥದ್ರೆಲ್ಲ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಛೇದ ಇದೆ. ಹಾಗಂತ ಕೇಳುವಂತ ನಾವು ಮಾಡುವುದು ನನಗೆ ಮುಖ ಕೊಡೋ ಅಂತ ಹೇಳಬೇಕಾದ್ರೆ ಆ ಬಗೆಯ ಒಂದು ಆತ್ಮೀಯತೆಯನ್ನ ಭಗವಂತನೊಂದಿಗೆ ನಾವು ನಡೆಸಿಕೊಂಡು ಹೋಗಬೇಕಾಗುತ್ತೆ. ಅತ್ಯಂತ ಆತ್ಮೀಯ ಸ್ನೇಹಿತನ ಜೇಬಿನಲ್ಲಿ ಇರತಕ್ಕಂಥ 100 ರೂಪಾಯಿ ಹೋಗ್ತು ಅವನು ಮುಂದೆ ಸೋತು ಸೋತ ಇಟ್ಕೊಂಡಿರ್ತಾನೆ, ಖರ್ಚು ಮಾಡ್ಕೊಂಡಿಲ್ಲ ಅದನ್ನು ಇಟ್ಕೊಂಡಿರ್ತಾನೆ. ನೋಡಿ ನನ್ನ ಹತ್ರ ಇದೆ ಅಂತ ಮತ್ತೊಂದು ಏನು ಸಿಕ್ಕಿಲ್ಲ ಅಷ್ಟೇ ಇರ್ಬೋದು. ಸ್ನೇಹಿತ ಈ ಕಡೆ ನೋಡಿದವನು ಹೇಳ್ಬೋದು ನೋಡೋ ನನಗದು ಬೇಕು ಅಂತ ಕೂಡ ಹೇಳಬೇಕಾಗಿಲ್ಲ, ಅದನ್ನು ಕಿತ್ಕೊಂಡು ಆಮೇಲೆ ಹೇಳ್ಬೋದು ನನಗದು ಬೇಕಾಗಿದೆ ಇದರಿಂದ ನಾನು ನಿಮ್ಗೆ ಕೊಡ್ತೀನಿ ಅಂತ. ಅದು ಕೊಡದೆ ಇದ್ರೂ ಇದೆ ಏನು ಅಂತ ಮಾಡೋಣ. ಆ ಸ್ನೇಹದ ರಮಿತ ಅನ್ಸದ್ದು ಕಿತ್ಕೊಳ್ಬಹುದು ನಾವು ಭಗವಂತನೊಂದಿಗೆ ಆ ಬಗೆಯ ಸಾಧಾರ್ಥವನ್ನು ನಾವು ಬೆಳೆಸ್ಕೊಳ್ಬೇಕು. ದೇವೂತ ಅದೇ ಭಗವಂತನನ್ನ ಬೆಳಿಗ್ಗೆ ಸ್ಮರಣೆ ಮಾಡಿ, ಮಧ್ಯ ಮಧ್ಯೆ ಸ್ಮರಣೆ ಮಾಡಿ, ಜಪ ಮಾಡಿ, ಧ್ಯಾನ ಮಾಡಿ, ಪೂಜೆ ಮಾಡಿ, ನೈವೇದ್ಯ ಮಾಡಿ ಏನೇನಿದೆಯೋ ಅವನಿಗೆ ಅರ್ಪಣೆ ಮಾಡ್ತಾ ಮಾಡ್ತಾ ಮಾಡ್ತಾ ಅವನನ್ನು ತಂದೆ ಅಂತಲೋ ತಾಯಿ ಅಂತಲೋ ಸಖ ಅಂತಲೋ ಅಥವಾ ಅವನನ್ನು ಪ್ರಭು ಅಂತಲೋ ಕರೆದು ಕರೆದು ಕರೆದು ಕರೆದು ಕರೆದು ಯಾವುದೋ ಒಂದು ಭಾವದಿಂದ ಕರೆದು ಕರೆದು ಕರೆದು ಆ ಬಗ್ಗೆ ಒಂದು ಆತ್ಮೀಯತೆಯನ್ನ ಸಂಬಂಧವನ್ನ ಏರ್ಪಡಿಸಿಕೊಳ್ಬೇಕು. ಯಾವಾಗ ಆ ಸಂಬಂಧವನ್ನು ನಾವು ಏರ್ಪಡಿಸಿಕೊಂಡ ಮರುದಿಗೆ ಗೊತ್ತಾಗುತ್ತೋ ಆಗ ನಾವು ಆ ರೀತಿಯಲ್ಲ ಹೇಳೋದಕ್ಕೆ ಸಮರ್ಥ ಆಗ್ತೇವೆ. ಮಾತು ಮಾತಿಗೆ ಬರೀತಾನೆ ಪರಮಹಂಸರು ಭಗವಂತನ ಹೇಗೆ ಸಾಧಿಸಬೇಕು ಅನ್ನೋದನ್ನ ಈಗ ತೋರಿಸಿಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನಾನು ಭಗವಂತನ ಈ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದೆ, ಹೇ ತಾಯಿ, ಹೇ ಆನಂದಮಯಿ, ನಿನ್ನ ದರ್ಶನವನ್ನು ಕೊಡು, ಕೊಟ್ಟೇ ಕೊಡಬೇಕು. ಇನ್ನು ಕೆಲವೇ ಹೀಗೆ ಪ್ರಾರ್ಥಿಸ್ತಾ ಇದ್ದೆ, ಹೇ ದೀನನಾಥೆ, ಹೇ ಜಗನ್ನಾಥೆ, ನಾನು ನಿನ್ನ ಜಗತ್ತಿನಿಂದ ಹೊರಗೆ ನಿಂದ, ನಾನು ಜ್ಞಾನಹೀನ, ನಾನು ಸಾಧನಹೀನ, ನಾನು ಭಕ್ತಿಹೀನ, ನನಗೇನೆಂದ್ರೆ ಏನೂ ಗೊತ್ತಿಲ್ಲ, ಕೃಪೆ ಮಾಡಿ ನಿನ್ನ ದರ್ಶನವನ್ನ ನನಗೆ ಕೊಟ್ಟೇ ಕೊಡಬೇಕು ಅಂತ. ಗತಿತ್ವಂ ಗತಿತ್ವಂ ಗತಿತ್ವಂ ಭವಾನಿ ಅಂದಿರತಕ್ಕಂಥ ಹಾಡನ್ನ ನಾವು ಎಷ್ಟೊಂದು ಸತ್ಯ ಹಾಡಿದ್ದೇವೆ. ಈ ಹಾಡಿನೊಂದಿಗೆ ಈ ಭಾವನೆಯನ್ನ ಸೇರ್ಕೊಳ್ಬೇಕು. ನನ್ನ ಹತ್ರ ಏನು ಇಲ್ಲ, ನ ಜಾನಾನಿ ದಾನ ನ ಧ್ಯಾನ ಯೋಗ ನ ಜಾನಾನಿ ತಂತ್ರ ನ ಸ್ತೋತ್ರ ಮಂತ್ರ ನ ಜಾನಾನಿ ಪೂಜಾ ನ ಜ್ಞಾತ ಯೋಗ ನ ಜಾನಾನಿ ಪುಣ್ಯಂ ನ ಜಾನಾನಿ ತೀರ್ಥಂ ನ ಜಾನಾನಿ ಮುಕ್ತಿ ಲಯಂ ವಾ ಕದಾಚಿ ನ ಜಾನಾನಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿತ್ವಂ ಗತಿತ್ವಂ ತ್ವಮೇಕಾ ಭವಾನಿ ಹೇಳಿ ಅಂತದ್ದೇ. ನ ನಾನು ಹೇಗೆ ಪರಮಹಂಸರು ಭಗವತಿಯನ್ನ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಭಕ್ತರಿಗೆ ತೋರಿಸಿಕೊಟ್ಟು ಅವರೆಲ್ಲರ ಹೃದಯವು ಕರಗಿ ನೀರಾಗಿ ಹೋಯಿತು. ಮಹಿಮಚರಣನ ಕಣ್ಣುಗಳಿಂದ ನೀರು ತೊರೆಯಲಾರಂಭಿಸಿತು ಅಂತ ಬರೀತಾನೆ ಮಾಸ್ಟಮಾಶಿಯ. ಪರಮಹಂಸರು ಆತನ ಕಡೆ ನೋಡಿ ಹಾಕ್ತಾ ಇದ್ದಾರೆ, ನಂಬಿ ಕರೆದರೆ ತಾಯಿ ಓ ಎನ್ನದು ಹೇಳೇನು, ನಿನ್ನ ಕರೆದು ಅವಳು ಎಂತು ಇರಬಂದಳು ಅಂತ. ಶಿವಗೋಳದಿಂದ ಅನೇಕ ಮಂದಿ ಭಕ್ತರು ಬಂದಿದ್ದಾರೆ. ಅವರು ಅಷ್ಟೋದಿಂದ ಶ್ರಮವಹಿಸಿ ಬಂದಿರುವುದನ್ನು ನೋಡಿ ಪರಮಹಂಸರ ಕೈಯಲ್ಲಿ ಸುಮ್ಮನೆ ಇರೋದಕ್ಕಾಗಲಿಲ್ಲ, ಮುಖ್ಯ ಮುಖ್ಯವಾದ ವಿಷಯಗಳನ್ನ ಅವರಿಗೆ ಈಗ ಹೇಳಲಾರಂಭಿಸುತ್ತಾರೆ. ಇದು ನೋಡಿ ಮಾತೃಮಾಶೆಯ ಬರುತ್ತಿದೆ. ಶಿವಪುರ ಒಂದು ಅಲ್ಲಿನ ಅನೇಕ ಮಂದಿ ಭಕ್ತರು, ಅದು ರಾಮಕೃಷ್ಣ ಭಕ್ತರು ಅಲ್ಲ, ಅವರೆಲ್ಲ ದೇವರು ಭಕ್ತರು. ರಾಮಕೃಷ್ಣನ್ನು ದೇವರಾಗಬೇಕು, ಪೂಜೆ ಮಾಡಬೇಕು, ಭಕ್ತರಾಗಬೇಕು. ನಾವೆಲ್ಲ ಹಿಂದಿನ ಭಕ್ತರಾಗ್ತಾ ಇದ್ದೀವಿ. ಅವರು ದೇವರ ಭಕ್ತರುಗಳು, ಅವರವರ ದೇವರನ್ನ ಅವರವರು ಪೂಜಿಸಿಕೊಂಡು ಅವರು ಭಕ್ತರಾದವರು ಭಕ್ತರು ಬಂದಿದ್ದಾರೆ. ಅವರು ಅಷ್ಟೋದಿಂದ ಶ್ರಮವಹಿಸಿ ಬಂದಿರುವುದನ್ನು ನೋಡಿ ಪರಮಹಂಸರ ಕೈಯಲ್ಲಿ ಸುಮ್ಮನೆ ಇದ್ದು ಕಾಲಿರುವಂತೆ. ಅಂದ್ರೆ ಎದಕ್ಕೂ ಸುಮ್ಮನೆ ಇರಬೇಕಾಗಿತ್ತು, ಮಾತಾಡಿ ಮಾತಾಡಿ ಮಾತಾಡಿ ಸಂಕಟ ಬರಲಿತ್ತು. ಎಂಥ ಅವತಾರ ದೋಷ ಅದು ಶರೀರ ಶರೀರ ಇದೆ, ಅದರಿಂದ ಬರಲಿತ್ತು, ಅವರಿಗೆ ವಿಶ್ರಾಂತಿ ಬೇಕಿತ್ತು, ಹಾಗೂ ಸುಮ್ಮನೆ ಸಾಧ್ಯವಾಗಲಿಲ್ಲ. ಅದರ ಅರ್ಥ ಮುಖ್ಯ ಮುಖ್ಯವಾದ ವಿಷಯಗಳ ಕೆಲವನ್ನ ಅವರಿಗೆ ಹೇಳಕ್ಕೆ ಆರಂಭಿಸಿದ್ದಾರೆ. ಎಂಥ ಕರುಣೆ ಹೇಳ್ತಾರೆ ಶ್ರೀರಾಮಕೃಷ್ಣ ಭಗವಂತನ ಒಬ್ಬನೇ ಸತ್ಯ, ಉಳಿದದೆಲ್ಲ ಅನಿತ್ಯ. ಎಲ್ಲ ನಾವು ಎಷ್ಟು ಕೇಳಿಲ್ಲ, ಆದ್ರೆ ಅವರಿಗೆ ಹೊತ್ತಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಹೇಳ್ತಾ ಇದ್ದಾರೆ? ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಗವಂತನೇ ಸತ್ಯ, ಉಳಿದದೆಲ್ಲ ಅನಿತ್ಯ. ತೋಟ ಮತ್ತು ಅದರ ಯಜಮಾನ ಭಗವಂತ ಮತ್ತು ಅವರ ಐಶ್ವರ್ಯ. ಜನರ ಕಣ್ಣೆಲ್ಲ ತೋಟದ ಕಡೆಗೆ, ಯಜಮಾನನನ್ನು ನೋಡಬೇಕು ಅಂತ ನೋಡಿ ಎಷ್ಟು ಅಲ್ಪ ಮಂದಿ ಭಕ್ತ ಹೇಳ್ತಾರೆ ನಿಜ. ಆದ್ರೆ ಮಾರ್ಗವೇನು, ಅದರ ಉಪಾಯ ಏನು? ಶ್ರೀರಾಮ ಹೇಳ್ತಾರೆ ಸದಾ ಸದ್ವಿಚಾರ, ಭಗವಂತನೊಬ್ಬನೇ ಸತ್ಯ, ಉಳಿದೆಲ್ಲ ಅನಿತ್ಯ. ಸಂತನ್ವ ಇನ್ನು ಸತ್ ಮತ್ತು ಅಸತ್ ಇವುಗಳ ಕುರಿತಾದ ವಿವೇಕ ವಿಚಾರ, ಇದರ ಸಂಬಂಧವಾಗಿ ಸರ್ವದಾ ವಿಚಾರ ಮಾಡ್ತಾ ಇರಬೇಕು. ಮತ್ತು ಜಾತರನಾಗಿ ಕರೆ ಭಕ್ತ ಹೇಳ್ತಾರೆ ಮಹಾಶಯರೇ ಸಮಯ ಹೇಳಿ ನೋಡಿದ, ಅವತ್ತು ಟಿವಿ ಇಲ್ಲ, ಸಿನಿಮಾ ಇಲ್ಲ, ರೇಡಿಯೋ ಇಲ್ಲ, ಟೈಮ್ ಸಿಸ್ಟರ್ ಇಲ್ಲ, ಯಾವ ಸಿಸ್ಟರು ಇಲ್ಲ, ಆದರೂ ಕೂಡ ಇವರು ಸಮಯ ಇಲ್ಲ. ಸಮಯ ಇಲ್ಲ ಅಂತ ಹೇಳ್ತಕ್ಕಂತಹ ಒಂದು ಸಮಸ್ಯೆ ಬಂದು ನಿಂತು ಬಂದಿದೆ. ಈ ಸಮಯ ಇಲ್ಲದಂತೆ ಆಗೋದಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚಿ ನೋಡಲಾಗಿ ಮನಸ್ಸಿನ ಅವ್ಯವಸ್ಥಿತ ಸ್ಥಿತಿಯೇ ಸಮಯ ಇಲ್ಲದಿರುವಂತೆ ಮಾಡಿರುತ್ತೆ. ಅಶಿಕ್ಷಿತ ಮನಸ್ಸಿನವರಿಗೆ ಎಷ್ಟು ಸಮಯ ಇದ್ರೂ ಕೂಡ ಸಮಯ ಇಲ್ಲದಂತೆ ಭಾಗವಾಗುತ್ತೆ. ಶಿಸ್ತಿನ ಮನೋಭಾವದವರಿಗೆ ಎಷ್ಟು ಕೆಲಸ ಕೊಡಿ ಅವರು ಇನ್ನೊಂದು ಕೆಲಸ ಮಾಡೋದಕ್ಕೂ ಸಮಯ ಇರುತ್ತೆ. ಯಾರು ಶಿಸ್ತಿನಿಂದ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಇನ್ನೂ ಒಂದು ಕೆಲಸ ಮಾಡಲು ಸಮಯ ಇರುತ್ತೆ. ಯಾರು ಮೈಗಳ್ಳತನದಿಂದ ಕುಳಿತಾರೋ, ಯಾರು ಅದು ಇದು ಹಾಳು ಹರಟೆ ಯೋಚನೆ ಮಾಡ್ತಾ ಮಾಡದಲ್ಲೇ ಸಮಯವನ್ನು ನಷ್ಟ ಮಾಡ್ತಿರ್ತಾರೋ ಅಂತಹ ಸೋಮಾರಿಗಳಿಗೆ 24 ಗಂಟೆ ಅಲ್ಲ, ದಿವಸಕ್ಕೆ 44 ಗಂಟೆ ಕೊಟ್ಟು ಸಮಯ ಇಲ್ಲ ಅವರಿಗೆ. ಸಮಯ ಇಲ್ಲಿ ಆದರೆ ಆತ ಭಕ್ತ ನೋಡಿ, ಅದರಿಂದ ಶ್ರೀರಾಮಕೃಷ್ಣ ಸ್ಥಾನಭೂತಿಯಿಂದ ಉತ್ತರ ಕೊಡ್ತಾರೆ. ಹೇಳ್ತಾರೆ ಶ್ರೀರಾಮಕೃಷ್ಣ ಯಾರಿಗೆ ಸಮಯ ಇದೆಯೋ ಅವರು ಧ್ಯಾನ ಭಜನೆ ಮಾಡಲೇಬೇಕು, ಆದರೆ ಯಾರಿಗೆ ಸಮಯ ಇಲ್ಲವೋ ಅವರು ದಿನಸಿ ಎಂಟು ವೇಳೆಯಾದರೂ ಹೃತ್ಪೂರ್ವಕವಾಗಿ ಭಗವಂತನಿಗೆ ನಮಸ್ಕಾರ ಹಾಕಲಿ ಅಂತ ಅಂತರ್ಯಾಮಿ. ಆತನಿಗೆ ಗೊತ್ತಿದೆ ಇವರು ಇನ್ನೇನು ತಾನೆ ಮಾಡ್ಯಾರು, ಇವರಿಗೆ ಬೇಕಾದ ಕೆಲಸ ಕಾರ್ಯಗಳೆಲ್ಲ ಇದೆಯಲ್ಲ ಪಾಪ ಅಂತ. ಆತನನ್ನು ಪ್ರಾರ್ಥಿಸುವುದಕ್ಕೆ ನಿಮಗೆ ಸಮಯ ಇಲ್ಲ, ಆದ್ರಿಂದ ಆತನಿಗೆ ನಿಮ್ಮ ವಸಾಹತನ್ನು ಒಳಗಿಸಬೇಕು. ಆದರೆ ನೋಡ್ಕೊಳ್ಳಿ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳದೆ ಹೋದ್ರಿ ಅಂದ್ರೆ, ಆತನ ದರ್ಶನವನ್ನು ಮಾಡಿಕೊಳ್ಳದೆ ಹೋದ್ರಿ ಅಂದ್ರೆ ಜೀವನ ಬರೀ ವ್ಯರ್ಥವಾದಂತೆ. ಎಷ್ಟು ಸಹಾನುಭೂತಿ ಉತ್ತರ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಯಾರಿಗೆ ಸಮಯ ಇದೆಯೋ ಅವರು ಧ್ಯಾನ ಭಜನೆ ಜಪ ತಪ ಮಾಡಬೇಕು. ಯಾರಿಗೆ ಸಮಯ ಇದೆಯೋ ಸಂತ ತಾಪತ್ರಯ ಸಲ್ಲಿಸಿದಂತಹ ವಿಕಂಠ ಕಾರ್ಯಗಳು ಅತಿಯಾಗಿ ಇದೆಯೋ ಅವರು ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅವನ ಸ್ಮರಣೆ ಮಾಡಿ. ಆದ ಅಂತರ್ಯಾಮಿ ಹೊರಗಡೆ ಇದ್ದಾನೆ, ಇವನು ನಿಜಕ್ಕೂ ಕೆಲಸ ಕಾರ್ಯಗಳಿವೆ ಅಂತ ಅವನಿಗೆ ಗೊತ್ತಿದೆ. ಆದ್ರಿಂದ ಆ ಒಂದು ಎರಡು ಸತಿ ಮಾಡಿದಂತಹ ಹತ್ತಿರಗೆ ಅವನು ಬರೀತಾನೆ. ಆದ್ರೆ ಶ್ರೀರಾಮಕೃಷ್ಣವರೆಗೆ ಏನ್ ಮಾತಾಡ್ತಾ ಇದ್ದಾರೆ ಹಾಗೆ ನೋಡ್ಕೊಳ್ಳಿ. ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಳದೆ ಹೋದ್ರಿ ಅಂತಂದ್ರೆ, ಆತನ ದರ್ಶನವನ್ನು ಮಾಡಿಕೊಳ್ಳದೆ ಹೋದ್ರಿ ಅಂತಂದ್ರೆ ಜೀವನ ಬರೀ ವ್ಯರ್ಥವಾದಂತೆ. ಕೇವಲ ಎರಡು ಸತಿ ಸ್ಮರಣೆ ಮಾಡಿ ನಾವು ಭಗವಂತ ಸಾಕ್ಷಾತ್ಕಾರ ಮಾಡ್ಕೋಬಹುದೇ? ಜನವಿಡೀ ಸಾಧನೆ ಮಾಡುವವರಿಗೂ ಕೂಡ ಸಾಕ್ಷಾತ್ಕಾರವಾಗಿದೆ ಎಂತಕ್ಕಂಥ ಸಂದರ್ಭದಲ್ಲಿ ಎರಡು ಸಲಿಯವನ್ನು ನೆನಪು ಮಾಡಿದ್ದಾನೆ ಅಂತ ಹೇಳಿದ ಮಾತ್ರ ಕೇಳಬಹುದು. ಕೊಟ್ಟಾನು ಕೊಟ್ಟಾನು ಕೈ ಶ್ರೀರಾಮಕೃಷ್ಣರಿಗಲ್ಲ, ಆದ್ರೆ ಎರಡು ಸತ್ಯಾದರೂ ಕೂಡ ಬಿಡದೆ ಮಾಡಬೇಕಲ್ಲ ಮನುಷ್ಯ, ಅದಕ್ಕೂ ಸಮಯ ಆಗುತ್ತೆ ಅವನಿಗೆ. ಅಲ್ಲೇ ಸಮಸ್ಯೆ ಇರ್ತಕ್ಕಂಥ ಗಡಿಬಿಡಿಯಲ್ಲಿ ಬೆಳಿಗ್ಗೆ ಮತ್ತೆ ಆಗಿರುತ್ತಾನೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಉದಾಹರಣೆ, ಯಾರಿಗೆ ಹಲ್ಲವು ಹಿಡ್ಕೊಂಡಿರ್ತೋ ಅವನು ಸಿನಿಮಾ ನೋಡ್ತಾ ಇರಲಿ ಹಲ್ಲವು ಅಲ್ಲೇ, ಮೈಸೂರು ಪಾರ್ಕಿಂತಾ ಇರಲಿ ಹಲ್ಲವು ಅಲ್ಲೇ ನೆನಪು ಮಾಡ್ಕೊಡ್ತಾ ಇರ್ತಾನೆ. ಯಾವ ರೀತಿ 24 ಗಂಟೆ ಆ ಹಲ್ಲವನ್ನು ಅವ್ನು ನೆನಪು ಮಾಡ್ಕೊತಾ ಇರ್ತಾನೆ, ಬೇಕಾದ್ರೆ ಬೇಡವಾಗಿ ಅದು ಬೇಡವೇ ನೆನಪು ಮಾಡ್ಕೊಳ್ಳೋದು. ಬೇಕಾಗುತ್ತೆ ಯಾರು ನೆನಪು ಮಾಡ್ಕೊತಾರೆ ಹಲ್ಲವನ್ನು, ಬೇಡಿದ್ರು ಕೂಡ ಹೇಗೆ ಅದನ್ನು ಅವನಿಗೆ ನೆನಪಿಸುತ್ತೋ ಮತ್ತೆ ನೆನಪು ಮಾಡ್ಕೊಡ್ತಾನೋ ಅದೇ ರೀತಿಯಲ್ಲಿ ಪರಮಾತ್ಮನ 24 ಗಂಟೆ ನೆನಪು ಮಾಡ್ಕೊಳ್ಬೇಕು ಅಂತ ಒಂದು ಒಂದ್ ಕಡೆ ಹೇಳಿರ್ತಾರೆ ಶ್ರೀರಾಮ. ಅದನ್ನೆಲ್ಲ ತಿಳಿಸ್ಕೊಳ್ಬೇಕು, ವಸನ ವೇದಾಂತ ಕಲಿಸಿರುತ್ತಾರೆ ಒಂದೊಂದು ಭಾಗ ಓದಿ ಪಟ್ಟಿನೇ ತಿಳ್ಕೊಂಡು ನಾವು ಕಟ್ಟೋದು ಸಾಧ್ಯವಾಗುವುದಿಲ್ಲ. ಅದರಿಂದ 24 ಗಂಟೆಯೂ ಕೂಡ ನಮ್ಮ ಹೃದಯದಲ್ಲಿರ್ತಕ್ಕಂಥ ನಾಡಿ ಟಕ್ ಟಕ್ ಟಕ್ ಟಕ್ ಟಕ್ ಹಾಗೆ ಬರ್ಕೋತಾ ಇರುತ್ತೋ ಅದೇ ರೀತಿಯಲ್ಲಿ ಆ ಪರಮಾತ್ಮನ ಸ್ಮರಣೆ ಅಂತಿರತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರ್ತೇವೆ. ಯಾಕೆ ನಮ್ಮ ಹೃದಯದ ವಸ್ತು ಅದ, ನಮ್ಮ ಹೃದಯವೆಲ್ಲ ಭಾರತ. ಅದರಿಂದ ಹೃದ್ಭೂರೂಪವಾಗಿ ಅವನನ್ನ ಸ್ಮರಣೆ ಮಾಡಿ ಏನೇ ಕೆಲಸ ಮಾಡಿ ಎಲ್ಲಿಗೆ ಓಡಾಡ್ತಾ ಇರಿ ಎಲ್ಲೇ ಓಡಾಡ್ತಾ ಇರಿ ಅವನ ಸ್ಮರಣೆ ಮಾಡ್ಕೊಡ್ತಾ ಇರಿ. ಅದಕ್ಕೆ ಅವನ ಸಾಕ್ಷಾತ್ಕಾರವೇ ಜೀವನದ ಗುರಿ, ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಡದೆ ಜೀವನ ವ್ಯರ್ಥ ಅಂತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಆದ್ರಿಂದ ಅವನ್ನ ಎಲ್ಲ ಸಂದರ್ಭದಲ್ಲೂ ಕೂಡ ನೆನಪು ಮಾಡಿಕೊಳ್ಳೋಣ. ಹಾಗೆ ನೆನಪು ಮಾಡಿಕೊಳ್ಳಲು ಬೇಕಾದಂತಹ ಶಕ್ತಿಯನ್ನು ಕೂಡ ಭಗವಂತನಿಗೆ ಕರುಣಿಸಿ ಎಂದು ಪ್ರಾರ್ಥನೆ ಮಾಡಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಮುಂದಿನ ಶನಿವಾರ ಮುಂದುವರಿಸ್ತೇನೆ. Thank you.